ಈಗ ನೀವು ಬಾಳೆ ಬೆಳೆಯೋದಕ್ಕಿಂತ ಮೊದಲು ಈ ಬಗ್ಗೆ ನೀವು ವಿಚಾರ ಮಾಡಿದ್ರೆ ಎಲ್ಲಿ ನಾವು ಮಾರ್ಕೆಟ್ ಮಾಡಬೇಕು, ಯಾರ ಕಡೆ ಮಾರ್ಕೆಟ್ ಮಾಡಬೇಕು, ಈ ಮಾರ್ಕೆಟಿಂಗ್ ವ್ಯವಸ್ಥೆ ಇಟ್ಟುಕೊಂಡೇ ನೀವು ಬಾಳೆ ಬೆಳೆಯುವುದು ಶುರು ಮಾಡಿದ್ರು ಅಥವಾ ಬಾಳೆ ಬೆಳೆದ ನಂತರ ಮಾರ್ಕೆಟ್ ಅನ್ನು ಹುಡುಕಾಡಿದ್ರು? ಬಾಳೆ ಒಟ್ಟು ಹಚ್ಚಬೇಕನ್ನೋ ತೀರ್ಮಾನಕ್ಕೆ ಬಂದೇವ್ರಿ. ಅವಾಗ ಸ್ವಲ್ಪ ಬಾಳೆನೂ ಕಡಿಮೆ ಇತ್ರಿ, ಇಲ್ಲಿ ಲೋಕಲ್ ವ್ಯಾಪಾರ ಚಲೋ ಇತ್ರಿ. ಅವಾಗ ಇನ್ನು ಲೋಕಲ್ ಚಲೋ ಇರ್ತಾನ, ಹಿಂಗೆ ಎಕ್ಸ್ಪೋರ್ಟ್ ದವ್ರು ಬರ್ಲಾತ್ರಿ. ಎಕ್ಸ್ಪೋರ್ಟ್ ದವ್ರು ಬರ್ಲಾತ್ಕಣೆ ಇಲ್ಲಿ ಪುಣಾದಾಗ ಒಬ್ಬ ನಮ್ಮ ದೋಸ್ತ ಇದ್ರಿ, ಅವ್ರಿಗೆ ಫೋನ್ ಮಾಡಿ ಕೂಡಲೇನ, ಏ ಇಲ್ರಿ ನಾವು ದಿಲ್ಲಿ ಮಾಡ್ತೇವು ಮತ್ತೆ ನಿಮ್ ಬಾಳೆ ಬಾಳ ಬೆಳಿತೀರಿ ಅಂತಂದ್ರೆ, ಹೌದು ಬೆಳಿತೇವು. ಎಷ್ಟ್ ಟನ್ ಆಗ್ತಾವ ವರ್ಷ? ಒಂದ್ ಎರಡ್ ಮೂರ ಒಂದ್ ಐದಾರು ನೂರು ಟನ್ ಅಂತ ಯಾವತ್ತು ಎನಿ ಡೇ ಸಿಗ್ತೈತಿ ಅಂದ ಕೂಡಲೇ ಅವ್ರು ಬಂದ್ರಿ. ಬಂದ ಕೂಡಲೇನ, ಇಲ್ಲ ನಿಮ್ ಮಾಲ್ ಚಲೋ ಐತಿ, ನಾವು ದಿಲ್ಲಿ ಕಟಿಂಗ್ ಮಾಡ್ತೇವೆ. ದಿಲ್ಲಿ ಮಾಡ್ಲಾತ್ರಿ, ದಿಲ್ಲಿ ಆದ ಕೂಡಲೇನ, ಇಲ್ಲ ಹಳ್ಳಿ ಅವರು ಭಾರಿ ಮಾಲ್ ತೆಗಿತಾರ ತೆಗಿಸಿದ ಎಕ್ಸ್ಪೋರ್ಟ್ ಅವ್ರು ಬಂದ್ರಿ. ಹಿಂಗ್ ಮಾಡ್ತಾನ ಅವ್ರ ಪರಿಚಯ ಆಗಿದ್ರಿ. ಅವ್ರ ಪರಿಚಯ ಆದ ಕೂಡಲೇನ ಈ ಸದ್ದನ ಅವ್ರ ಎಷ್ಟ್ ನಿಯರೆಸ್ಟ್ ಅದಾರ ಅಂದ್ರ, ಕರ್ನಾಟಕದೊಳಗೆ ಹೆಚ್ಚು ಕಡಿಮೆ 70% ಇವ್ರನ್ನ ಬಿಟ್ರ ಬಾಳಿನೂ ನಮಗ ಕ್ವಾಲಿಟಿ ಸಿಗಂಗಿಲ್ಲ. ಇವ್ರ ಕ್ವಾಲಿಟಿನೂ ತೆಗಿತಾರ. 700 ರೈತರಿಗಿನ ಇವ್ರದೇ ಆದಂತ ಒಂದ್ ಮಾರ್ಗದರ್ಶನದೊಳಗ ರೈತರು ಎಲ್ಲಾರು ಬೆಳಿತಾರ ಅಂತ ಹೇಳಿ ನಾನು ಏನ ಒಂದ್ ಇದು ಮಾಡ್ತೀನಿ, ಅದಕ್ಕ ಅವರು ಬದ್ಧದಾರಿ, ನಾವು ಅಷ್ಟ ಅವ್ರ ನಿಯಮದೊಳಗ. ದೇಸಾಯಿ ಕಂಪನಿಯವರು ಬಂದ್ ಕೇಸಿನ ಪ್ರೂಫ್ ಕೇರ್ ಮಾಡ್ತಿದ್ರಿ. ಅವ್ರು ಮಾಡಿದಂತ ಕ್ವಾಲಿಟಿನ ಅವ್ರು ಒಯ್ದೆ ಒಯ್ತಾರ ಅಂತ ಹೇಳಿ 100 ಭರವಸೆ ಕೊಟ್ಟ ಕೇಸಿಂದ ಅವ್ರು ಒದೇ ಒಯ್ತಾರೆ. ಈಗ ನೀವು ಮಾರ್ಕೆಟ್ ಮಾಡೋದಕ್ಕ ಒಳ್ಳೆ ಗುಣಮಟ್ಟದ ಹಣ್ಣು ಬೇಕು, ಅದ್ರ ಜೊತೆಗೆ ಈಗ ಎಕ್ಸ್ಪೋರ್ಟ್ ಏನು ರಫ್ತು ಮಾಡಬೇಕಲ್ಲ, ಅದಕ್ಕಂತೂ ಸಾಕಷ್ಟು ನಿಯಮಾವಳಿಗಳಿರ್ತಾವ, ಅದರ ಪ್ರಕಾರ ನಮ್ಮ ಹಣ್ಣುಗಳು ಕೂಡ ಇರಬೇಕಾಗ್ತವೆ. ಈ ಒಂದು ಗುಣಮಟ್ಟದ ಹಣ್ಣನ್ನ ನಾವು ಬೆಳಿಬೇಕು ಅಂತಂದ್ರೆ ಏನೇನು ನೀವು ವ್ಯವಸ್ಥೆ ಮಾಡಿಕೊಂಡ್ರಿ? ಹೆಂಗ್ ಬೆಳೆಯೋದಕ್ಕ, ಹೆಂಗ್ ಬೇಸಾಯ ಪದ್ಧತಿಗಳನ್ನ ಯಾವ್ದು ಅನುಸರಿಸಿದ್ರಿ? ಸರ್, ಬ್ಯಾಸಗಿ ಒಳಗ ಏಕದಮ್ ನೆಗಲಿ ಹೊಡೆದು ಬಿಡುದ್ರಿ. ನೆಗಲಿ ಹೊಡೆದಿಟ್ಟು ಅಥವಾ ಸಪೋಸ್ ಕಬ್ಬಿನ ನೆಲ ಅಥವಾ ಜಿಗಟ್ ನೆಲ ಅದು ಇರ್ತಾವತ್ತಂದ್ರ ನೆಗಲಿ ಹೊಡೆದು ಒಂದ್ 4-5 ತಿಂಗಳು ಅದನ್ನ ಬಿಸಿಲಿಗೆ ಸ್ವಲ್ಪ ಆರ್ಲಾಕ್ ಬಿಡ್ಬೇಕ್ರಿ. ಯಾವುದೇ ಪೀಕ್ ಮಾಡುವಾಗಲಿ ಬಾಳೆ ಮಾಡುವಾಗಲಿ ನೆಲ ಪೂರ್ತಿ ಉದುರು ಉದುರು ಉದುರು ಉದುರು ಆಗಿರ್ಬೇಕು, ಪೂರಾ ಒಣಗಿದ್ದಿರ್ಬೇಕು, ಎಲ್ಲಿನ ಒಂದ್ ಸ್ವಲ್ಪನು ಹಸಿ ಇರಬಾರ್ದು. ಹಂಗ ಪೂರಾ ಒಣಬೇಸಾಯ ತರ ಇರ್ಬೇಕು ಯಾವುದೇ ಪೀಕ್ ಮಾಡುವಾಗ. ಮೂಲ ಬಾಳೆ ಮಾಡುವಾಗಂತೂ ಪೂರಾ ಒಣಾದ ಇರ್ಬೇಕು. ಒಂದ್ 3-4 ತಿಂಗಳು ಬಿಸಿಲು ತಿಂದ ಮೇಲೆ ಸನಬ್ ಬಿತ್ತೇವ್ರಿ. ಯಾವಾಗಂದ್ರ ಮೇಕ್ ಸನಬ್ ಬಿತ್ತೇವು, ಸನಬ್ ಬಿತ್ತಿದ ಕೂಡಲೇ 40 ದಿನದೊಳಗೆ ಸನಬ್ ಬರ್ತದ್ರಿ. ಅದನ್ನ ನೆಗಲಿ ಹೊಡೆದು ರೂಟೋಟರ್ ಮಾಡಿ ಮಡಿಕೆ ಹೊಡೆದು ಹೊಳೆ ನೆಲ ಕೈಯಾಗ ತಗೊಂಡ್ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ಸಾಲ ಹಿಡ್ದ 6 ಫೂಟಿನ ಸಾಲ ಕೊರಿತೇವು. 6 ಫೂಟಿನ ಸಾಲ ಕೊರೆದು ಪ್ರತಿಯೊಂದು ಸಾಲಾಗೂ ಹೆಚ್ಚು ಕಡಿಮೆ ಒಂದ್ 2-3 ಬಾಳ ಬೀಳುವಂಗ ಒಂದ್ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ತಿಪ್ಪಿ ಗೊಬ್ಬರ ಹಾಕಿ ಅದ್ರ ಮ್ಯಾಲ ಒಂದ್ ಸ್ವಲ್ಪ ರೆಂಟೆ ಹೊಡಿತೇವ್ರಿ. ತಿಪ್ಪಿ ಗೊಬ್ಬರ ನೀರ್ ಬಿಟ್ರ ಮುಂದಕ್ ಹೋಗ್ಲಾರ್ದಂಗ ಸ್ವಲ್ಪ ಮಟ್ಟಿಗೆ ಮಣ್ಣು ಬಿದ್ದ ಕೆಸಿಂದ ಅದ್ರ ಮ್ಯಾಲ ನೀರ್ ಬಿಟ್ಟು ಒಂದ್ 6 ದಿನದಾಗ ಸಸಿಯನ್ನ ಅಷ್ಟೊಂದು ಸಸಿ ತರಿಸ್ತಿರ್ತೇವ್ರಿ. ಜೈನ್ನೆ ತರಿಸಿದ್ದು ಅದನ್ನ ಸಸಿ ತರಿಸ್ತೇವ್ರಿ. ಸಸಿ ತರಿಸಿದ ಒಂದ್ 8 ದಿನಕ್ಕೆ ನಾಟಿ ಮಾಡಿಬಿಡ್ತೇವ್ರಿ. ನಾಟಿ ಹೆಂಗಪ್ಪ ಅಂದ್ರ ಸಾಲದಿಂದ ಸಾಲಿಗೆ 6 ಫೋಟ, ಗಿಡದಿಂದ ಗಿಡಕ್ಕೆ 6 ಫೋಟ. ಆಮೇಲೆ ಸೌಕಾಸನ ಒಂದ್ 15 ದಿನದಾಗ ಕಳೆ ತೆಗಿಸ್ತೇವ್ರಿ. ಕಳೆ ತೆಗಿಸಿದ್ಮೇಲೆ ಎರಿಜಲ ಮತ್ ಬಯೋಡೈಜೆಸ್ಟ್ ಎರಡು ಮಿಕ್ಸ್ ಮಾಡ್ಕೇಸಿ ಡ್ರಂಚ್ ಮಾಡ್ತೇವೆ ಒಂದ್ 15-20 ದಿವಸದಾಗ. ಮುಂದ ಒಂದೂವರೆ ತಿಂಗಳಿಗೆ ಡ್ರಂಚ್ ಮಾಡ್ತೇವೆ DAP ಯೂರಿಯಾ ಪೊಟ್ಯಾಶ್. ಇದನ್ನ ಪಂಪಿಲಿನ ಒಂದ್ ಗಿಡಕ್ಕೆ 100 ಗ್ರಾಮ್ ಪ್ರತಿಯೊಂದು ಗಿಡಕ್ಕೂ ಹಾಕೋತ ಹೋಗ್ತೇವೆ. ಅಲ್ಲಿಂದ 1.5 ತಿಂಗಳ ನಂತರ ಡ್ರಿಪ್ ಮಾಡ್ತೇವೆ. ಅಷ್ಟೊತ್ತನ ಹರಿ ನೀರು ಮಾಡ್ತಿರ್ತೇವೆ. 1.5 ತಿಂಗಳ ನಂತರ ಡ್ರಿಪ್ ಮಾಡ್ತೇವೆ. ಡ್ರಿಪ್ ನಾನು ಏನ್ ಬರ್ತಾವ ವಾಟರ್ ಸೊಲ್ಯೂಬಲ್ ಕ್ರಮೇಣ 8 ದಿವಸಕ್ಕೊಮ್ಮೆ 12-61 ವೈಟ್ ಪೊಟ್ಯಾಶ ಯೂರಿಯಾ ಪ್ರತಿ 8 ದಿವಸಕ್ಕೊಮ್ಮೆ ಪರ್ ಪ್ಲಾಂಟ್ ಅಂದ್ರೆ 1,000 ಗಿಡಕ್ಕ 2.5 ಕಿಲೋ 12-61 2.5 ಕಿಲೋ ಪೊಟ್ಯಾಶ 1.5 ಕಿಲೋ ಮ್ಯಾಗ್ನೇಶಿಯಂ ಸಲ್ಫೇಟ್ ಇಷ್ಟ 5 ತಿಂಗಳು ಮಾಡ್ಕೋತ ಹೋಗ್ತೇವ್ರಿ. 5 ತಿಂಗಳಾಗಿಂದ 32-54 ಅಂತೇಳಿ ವಾಟರ್ ಸೊಲ್ಯೂಬಲ್ 52-34 ಅದು ಒಂದ್ರಿ. ಅದ್ರ ಜೋಡಿ 0050 ಅಲ್ಲಿದ ಯೂರಿಯಾ ಇದನ್ನ ಕಂಟಿನ್ಯೂ ಮಾಡ್ಕೋತ ಹೋಗ್ತೇವೆ. 3 ತಿಂಗಳು ಆದ ಕೂಡಲೇನ ಮತ್ತೆ ತಿಪ್ಪಿ ಗೊಬ್ಬರ ಹಾಕಿಸಿಂದ ಬೆಡ್ ಮಾಡ್ತೇವ್ರಿ. ಬೆಡ್ ಮಾಡಿದ ಕೂಡಲೇನ ಯಥಾ ಪ್ರಕಾರ ನೀರು ಹೆಂಗ್ ಕೊಟ್ಕೋತ ಹೋಗ್ತೇವೆ ಹಂಗ ಗೊಣಿ ಹಾಕಿದ ಮೇಲೆ ಅಲ್ಲಿಂದ 7 ತಿಂಗಳು ಗೊಣಿ ಹಾಕ್ತದ್ರಿ. 7 ತಿಂಗಳು ಗೊಣಿ ಹಾಕ್ತಿಲ್ಲೋ ಅವಾಗ ಒಂದ್ ರಿಂಗ್ ಮಾಡ್ಕೇಸಿಂದ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ ಹಾಕ್ತೇವ್ರಿ. ಸಾವಯವ ಮೈಕ್ರೋನ್ಯೂಟ್ರಿಯಂಟ್ ಹಾಕ್ತೇವ್ರಿ. ಸಾವಯವ ಸಿಗ್ಲಿಲ್ಲ ಅಂದ್ರ ಸರ್ಕಾರಿ ಗೊಬ್ಬರನ ಅದ್ರಾಗ ಸಿಗತಕ್ಕಂತ ಜಿಂಕ ಬೋರಾಣ ಸಲ್ಫರ ಐರಾಣ ಇವೆಲ್ಲ ಮಿಕ್ಸ್ ಮಾಡ್ಕೇಸಿಂದ ಮೈಕ್ರೋನ್ಯೂಟ್ರಿಯಂಟ್ ರಿಂಗ್ ಮಾಡಿ ಹಾಕ್ತೇವ್ರಿ. ಎಷ್ಟ 6-6.5 ತಿಂಗಳಿಗೆ 7 ತಿಂಗಳು ಗೊಣಿ ಹಾಕ್ತದ್ರಿ. 7 ತಿಂಗಳು ಗೊಣಿ ಹಾಕಿದ ಮೇಲೆ ಮುಂದೆ ಹೂ ಮುರಿದು ಅದಕ್ಕೆ ಸ್ಕರ್ಟಿಂಗ್ ಬ್ಯಾಗ್ ಹಾಕುದು. ಎಕ್ಸ್ಪೋರ್ಟ್ ಮಾಡ್ಬೇಕಪ್ಪ ಅಂದ್ರ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರತ್ರಿ ಪ್ಲಾಸ್ಟಿಕ್ ಅದ್ ಅದನ್ನ ಹಾಕಿಸಿಂದ ಒಂದೆರಡು ಸ್ಪ್ರೇ ಮಾಡಿ ಆ ಸ್ಕರ್ಟಿಂಗ್ ಬ್ಯಾಗ್ ಹಾಕಿದ್ರೆ ಯಾವುದು ಡಾಟ್ಸ್ ಬೀಳುದಿಲ್ಲ, ಲಾಲ್ಸಟ್ ಬರುದಿಲ್ಲ, ಚುಕ್ಕಿ ಬೀಳುದಿಲ್ಲ. ಎಕ್ಸ್ಪೋರ್ಟ್ 100% ಆಗೇ ಆಕತಿ. ಅಷ್ಟ ಮಾಡಿದ ಮೇಲೆ ಏಕದಮ್ ಕಟಾವ್ ಬರ್ತಿಲ್ಲ ಒಂದ್ ಬಾಳೆಹಣ್ಣ 36-46 ಕ್ಯಾಲಿಬರ್ ಅದ್ರ ಸುತ್ತಳತೆ ಅಷ್ಟು ದಪ್ಪ ಆಗ್ಬೇಕು. ಅಷ್ಟು ದಪ್ಪ ಆದ ಕೂಡಲೇ ಅದ್ ಹಾರ್ವೆಸ್ಟಿಂಗ್ ಬಂದೈತಿ ಅಂತ ಹೇಳಿ ತಿಳ್ಕೊಂಡ್ ಕೇಸಿಂದ ನಾವ್ ಹಾರ್ವೆಸ್ಟಿಂಗ್ ಮಾಡ್ಬೇಕು. ಹಾರ್ವೆಸ್ಟಿಂಗ್ ಬಂದಾಗ ನಾವ್ ಹಾರ್ವೆಸ್ಟಿಂಗ್ ಮಾಡ್ಲಿಲ್ಲ ಅಂದ್ರ

ನನ್ನ ಪ್ರಕಾರ ಒಂದ 100 ದೇಶ ರೈತರಿಗೆ ಬಾಳಿ ಮಾಡ್ರಿ ಅಂತ ಹೇಳಿ ನನ್ನ ಮಾತನ ಕೇಳಿ ಬಾಳಿ ಮಾಡಿ ಇವ್ರ ಹಳ್ಳಿಯವ್ರ ಮಾತು ಕೇಳಿಕೆಸಿಂದ ನಾವು ಬಾಳಿ ಒಳಗ ಬಾಳ ಮುಂದ ಬಂದೆವು. ನಮಗ ಸಾಕಷ್ಟು ಅನುಕೂಲ ಅದು ಇದ್ದ ಅನುಕೂಲಕ್ಕಿಂತಲೂ ಹೆಚ್ಚಿಗೂ ಅನುಕೂಲ ಆಗ್ಯಾವು. ನಾವು ಇಷ್ಟು ಸಾಲದಿಂದ ಒದ್ದಾಡ್ಲಾಕತ್ತಿದ್ದೆವು, ನಾವು ಇಷ್ಟು ಸಾಲದಿಂದ ಮುಕ್ತ ಆಗ್ಯವ ಅಂತೇಳಿ ಒಂದ್ 16 ಜನ ರೈತರಂತರು ನನ್ನ ಹೆಚ್ಚು ಕಡಿಮೆ ನಾನಂತ ಹೇಳಂಗಿಲ್ಲ 16 ಜನ ರೈತರಂತರು ಹೇಳ್ತಾರೆ. ಈಗ ನೋಡ್ರಿ, ಸಾಕಷ್ಟು ವರ್ಷಗಳಿಂದ, ಸುಮಾರು 14 ವರ್ಷಗಳಿಂದ ತಾವು ಬಾಳೆ ಬೆಳೆಯನ್ನ ಬೆಳೀತಾ ಇದ್ರಿ, ಸಾಕಷ್ಟು ಅನುಭವ ತಮ್ಮಲ್ಲಿ ಅದ. ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಒಂದು ಬೆಳೆ ಒಳಗ ಕೆಲವು ವರ್ಷ ಲಾಭ ಇರ್ತದ, ಕೆಲವು ವರ್ಷ ನುಕ್ಸಾನ್ ಇರ್ತದ, ಕೆಲವು ವರ್ಷ ಸರಾಸರಿ ಇರ್ತದ. ಬಾಳೆ ಬೆಳೆಯ ಒಂದು ಅವಧಿ 14 ವರ್ಷದೊಳಗ ತಮ್ದು ಏನ್ ಅನುಭವ ಅದ? ಇಲ್ಲ ಬೆಳೆದ ಪ್ರತಿ ವರ್ಷನೂ ತಮಗೆ ಲಾಭ ಆಗ್ಯದನೋ, ಪ್ರತಿ ವರ್ಷನೂ ಸರಾಸರಿ ಅದನೋ, ಅಥವಾ ಇಲ್ಲ ನಮಗೆ ಯಾವ್ದು ತೊಂದರೆ ಆಗಿಲ್ಲ, ನಮಗೆ ಏನೇನು ಸಮಸ್ಯೆ ಬರಲಿಲ್ಲ ಅನ್ನುವಂತಹದ್ದು ಏನಾದರೂ ಅದನೋ, ಯಾವ ರೀತಿಯಾಗಿ ತಮ್ಮ ಅನುಭವ ಅದ? ಒಮ್ಮೆ ಏರಾಗಿರ್ಬಹುದು, ಒಮ್ಮೆ ಇಳುವಾಗಿರ್ಬಹುದು, ಇಂಥವ್ ಏನು ನೋಡಿರಿ, ಯಾವ ಸವಾಲುಗಳು ನಿಮಗೆ ಎದುರಾದವು ಈ ಸಮಯದೊಳಗ? ಸರ್, ನಾನು 2008-09 ಏನ್ ಬೆಳಿಲಾತೀನಿ, ಹೆಚ್ಚು ಕಡಿಮೆ ನನ್ನ ದೈವ ಹಿರಿಯರ ಋಣಾನು ಬಂದು ಗೊತ್ತಿಲ್ಲ, ಅಥವಾ ನಮ್ಮ ಮನೆಯವ್ರ ಪುಣ್ಯನೋ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಒಂದೇ ಒಂದ್ ವರ್ಷ ರಾಸ ಆತ್ರಿ ಬಿರುಗಾಳಿ ಸಿಕ್ಕೇಸಿಂದ ಅವಕಾಳಿ ಮಳೆ ಅಂತ ಹೇಳಿ ಬರ್ತಾವ್ರಲ್ಲ, ಏಪ್ರಿಲ್ ಮೇ ದೊಳಗ ಅವಕಾಳಿ ಮಳೆ ಅಂತ ಹೇಳಿ ಬಿರುಗಾಳಿ ಏನ್ ಬೀಸಿ ಬರ್ತಾವ್ರಲ್ಲ, ಆ ಮಳೆಗೆ ಸಿಕ್ಕ ಒಮ್ಮಿಂದ ಒಮ್ಮೆಲೆ ಒಂದ್ 8 ಎಕರೆ ನಾಶ ಆಗಿ ಹೋಗ್ಬಿಡ್ತು, ಪೂರ್ತಿ ಎಲ್ಲ ನೆಲಕ್ಕೆ ಹಚ್ಚಿಬಿಡ್ತು. ಅದನ್ ಬಿಟ್ರ ನನಗ ಸರಾಸರಿ ಒಳಗ ಯಾವಾಗೂ ಲಾಸ್ ಆಗಿಲ್ಲ, ಬಿಟ್ರ ಈ ಕೊರೋನಾದೊಳಗ ಇಡೀ ಜಗತ್ತಿಗೇನ ಲಾಸ್ ಆಗೈತಿ, ಅದನ್ ಬಿಟ್ರ ನನಗ ಯಾವಾಗೂ ಲಾಸ್ ಆಗಿಲ್ಲ. ಅದೇನ್ ನನ್ನ ಅದೃಷ್ಟ ಹೆಂಗ ಗೊತ್ತಿಲ್ಲ, ನನಗೆ ಈ ಕೊರೋನಾದಾಗೂ ಎಲ್ಲಾರು ಲಾಸ್ ಆಗೈತೆ ಅಂತ ಹೇಳ್ತಾರ, ನಾನು 700 ಪೀಕ್ ಬೆಳೆದ್ರೆ ಅಷ್ಟು ಬರ್ತಿತ್ತ ಗೊತ್ತಿಲ್ಲ, ನಾನು 25 ಲಕ್ಷ ರೂಪಾಯಿ ತೆಗೆದೀನಿ ಹೋಸಲ. ಆದ್ರೆ ಪ್ರತಿ ವರ್ಷನೂ ಈ ಕೊರೋನಾ ಬಿಟ್ರೆ ನನಗೆ ಹೆಚ್ಚು ಕಡಿಮೆ ಮಿನಿಮಮ್ 40-60 ಲಕ್ಷ ಮಂತ್ರು ಆರಾಮ್ ಬಂದೇ ಬರ್ತತಿ. ದೇವ್ರ ನನಗೆ ಎಷ್ಟು ಲಕ್ಷ ಕೊಟ್ಟನೋ ಗೊತ್ತಿಲ್ಲ, ಆ ಇನ್ಕಮ್ ಟ್ಯಾಕ್ಸ್ ಆಫೀಸ್ನವರು ನನಗೊಂದು 8 ಸಲ ನೋಟಿಸ್ ಕಳಿಸಿದ್ರು. ಹೆಚ್ಚು ಕಡಿಮೆ 3-4 ತಿಂಗಳ ಒಳಗೆ ನನಗೆ 70-80 ಲಕ್ಷ ಬರ್ತದಂದ್ರೆ ಮನೆಯಾಗ ಇಟ್ಕೊಂಡು ಕುಂಡ್ರಲಾಕ್ ಸಾಧ್ಯ? ಇದ್ ಬ್ಯಾಂಕ್ನೊಳಗೆ ಇರ್ಬೇಕು, ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಎಲ್ಲಾದ್ರೂ ಕೊಡಬೇಕು. ನಾವು ಏಕದಮ್ ಹಳ್ಳಿಯಾಗ ಬಿಟ್ಟು ಹಳ್ಳಿಯಾಗ ಬೆಳೆದವರು, ಈ ದುಡ್ಡನ್ನು ಸ್ವಾಭಾವಿಕ ಬ್ಯಾಂಕಿಗೆ ಒಯ್ಯೋದು, ಯಾರೇ ಬೆಳೆದ್ರೆ ಕೈಗಾರಿಕೆ ಕೊಡೋದು, ಇಷ್ಟು ಮಾಡಿದ ಕೂಡಲೇ ಬ್ಯಾಂಕ್ನಾಗ ಇಟ್ಟಿದ್ ನೋಡಿ 10-12 ಸಲ ಇನ್ಕಮ್ ಟ್ಯಾಕ್ಸ್ ಆಫೀಸ್ನವ್ರು ನೋಟಿಸ್ ಕಳಿಸಿದ್ರು. ಸಣ್ಣಕ್ಕಿ ಅಂತ ಹೇಳಿದ್ರೆ, ಸರ ಒಟ್ಟ ಟೆನ್ಷನ್ ತಗೋಬೇಡ್ರಿ, ನಿಮ್ಗೆ ಒಂದು ಫಾರ್ಮ್ ಕೊಡ್ತೀನಿ, ಅಲ್ಲಿ ಬಿಜಾಪುರ ಮೀನಾಕ್ಷಿ ಚೌಕನಾಗ ಜೋಶಿ ಅಂತ ಅದಾರ, ಅವ್ರಿಗೆ ಹೋಗಿ ಭೇಟಿ ಆಗ್ರಿ, ಅವ್ರು ಲೀಗಲ್ ಮಾಡ್ತಾರ, ನಿಮ್ದೇನು ನಿಮ್ಮ ಉತ್ತಾರಿ ಅದು ಒಯ್ಯತ್ತಂದ್ರು. ನೀವು ನಂಬ್ತಿರ್ಲ ಗೊತ್ತಿಲ್ಲ, ನಮ್ಮ ಮನ್ಯಾಗ ಯಾವ್ದು ಒಂದು ಕಸ ಹುಡುಗು ನೌಕರಿ ಸಹಿತ ಇಲ್ಲ, ನಮ್ಮ ಅಜ್ಜ ಮುತ್ತೆ ಅಂತ ಎಲ್ಲಿಲ್ಲೇನು ಒಕ್ಕಲ್ತನ ಬಂದಿದ್ದು, ನಾವು ಪ್ರೆಸೆಂಟ್ ಸದ್ದನು ಒಂದು ಯಾವ್ದು ನೌಕರಿ ಇಲ್ಲ, ನಾವು 3 ಮಂದಿ ಅಂತಂದ್ರು ಯಾವ್ದು ನೌಕರಿ ಇಲ್ಲ, ನಮ್ಮ ಮಕ್ಕಳು ನೌಕರಿ ಇಲ್ಲ, ನಾವು ನೌಕರಿ ಇಲ್ಲ, ನಮ್ಮ ತಂದೆಯವರು ನೌಕರಿ ಇಲ್ಲ, ನಮ್ಮ ಶ್ರಮ ಪಟ್ಟ ನಮ್ಮ ಆದಾಯದ ದುಡ್ಡು, ನಾವು ನಮ್ಮ ಬಾಳಿ ಮತ್ತು ಕಬ್ಬಿನ ದುಡ್ಡು 100-80% ಬಾಳೆ ದುಡ್ಡನೆ. ನಾನು ಹೇಳುದ್ರೆ ಆವಾಗೇನ ಇವ್ರು ತೋಟಾರೆ ನೋಡ್ಬೇಕಂತ ಬಂದ್ರಿ, ಅವ್ರು ನೋಡ್ದಂಗ ಹೋದ್ರಿ ಅವ್ರು. ಪ್ರತಿ ಡೇ ನಮ್ಮ ಹೊಲ್ದಾಗ 40-60 ಟನ್ ಲೋಡ್ ಆಗಿ ಹೋಗ್ತೈತಿ. ಜುಲೈ ಅಥವಾ ಆಗಸ್ಟ್ ನಾಗ ಚಲೋ ಆದ್ರೆ ಎನಿ ಡೇ 40-60 ಟನ್ ಮಾಲ್ ಹೊರಗೆ ಹೋಗ್ತೈತಿ. ಈಗ ಮತ್ತ ದಿನನಿತ್ಯದ ಚಟುವಟಿಕೆಗಳನ್ನ ನೀವು ಹೆಂಗ ಮ್ಯಾನೇಜ್ ಮಾಡ್ತೀರಿ? ನಿಮಗೆ ಸಾಕಷ್ಟು ಆಳು ಕಾಳುಗಳು ಬೇಕಾಗ್ತಾರ, ಆಮೇಲೆ ಕೌಶಲ್ಯ ಇದ್ದಂತವ್ರು ಬೇಕಾಗ್ತಾರ, ಬಹಳ ಮುಖ್ಯ ಅದ. ಯಾಕಂತಂದ್ರ ಗುಣಮಟ್ಟವನ್ನ ನಾವು ಕಾಪಾಡಿಕೊಳ್ಳಬೇಕಲ್ಲ, ಇದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಸರ್, ನಾನಂತೂ ಹೆಚ್ಚು ಕಡಿಮೆ ಎಲ್ಲೇ ಹೋದ್ರು 10 ಮನೆಗೆ ನಾನು ಹೊಲಕ್ಕೆ ವಿಸಿಟ್ ಮಾಡಲಾರ್ದ, ಬೋರ್ ಚಾಲು ಮಾಡೋದಾಗ್ಲಿ, ಗೊಬ್ಬರ ಕೊಡೋದಾಗ್ಲಿ, ವಾಟರ್ ಸೊಲ್ಯೂಬಲ್ ಗೊಬ್ಬರ ಕೊಡೋದಾಗ್ಲಿ, ಮೈಕ್ರೋನ್ಯೂಟ್ರಿಯಂಟ್ ಕೊಡೋದಾಗ್ಲಿ, ಯಾವ್ದಕ್ಕೆ ಎಷ್ಟು ನೀರು ಬಿಡಬೇಕು ಅನ್ನೋದಾಗ್ಲಿ 100-70% ನಾನೇ ವಹಿಸ್ತೀನಿ. ಮತ್ತೆ ಇನ್ನುಳಿದಕ್ಕ ಇವು ಗೆಜ್ಜಿ 15-20 ದಿವಸಕ್ಕೊಮ್ಮೆ ಮರಿ ಕಟಿಂಗ್ ಬರ್ತದ್ರಿ. ಒಂದ್ ಕ್ರಾಪ್ ಹಾರ್ವೆಸ್ಟಿಂಗ್ ಬರಬೇಕಂದ್ರೆ 4 ಅಥವಾ 5 ಸಲ ಮರಿಯನ್ನ ತೆಗಿಬೇಕಾಕತಿ, ಅಥವಾ 2 ಅಥವಾ 2.5 ತಿಂಗಳಿಗೆ ಅವು ಒಣಗಿದ ಗೆಜ್ಜೆಯನ್ನು ಕೊಯ್ಬೇಕಾಕತಿ, ಅವಕ್ಕೆಲ್ಲ ಆಳುಗಳು ಇರ್ತಾವ್ರಿ. ಆದ್ರೆ ಮ್ಯಾನೇಜ್ ಮಾಡೋದು ಹೆಚ್ಚು ಕಡಿಮೆ ನಾನು, ನನ್ನ ಬಿಟ್ರೆ ಯಾರು ಮಾಡಂಗಿಲ್ರಿ. ಆದ್ರೆ ಇತ್ತಿತ್ತಲಾಗಿ ನಮ್ಮ ಹುಡುಗನ್ ಸ್ವಲ್ಪ ಕೈ ಬಂದನ, ಅವನು ಮಾಡ್ತಾನ್ರಿ. ಈಗ ಗೊನಿ ತೆಗೆದ ನಂತರ ಬಾಳೆ ಗಿಡಗಳನ್ನ ನೀವು ಏನ್ ಮಾಡ್ತೀರಿ? 7 ತಿಂಗಳು ಗೊನಿ ಹಾಕ್ತದ್ರಿ, 7 ತಿಂಗಳು ಗೊನಿ ಹಾಕಿದ ತನಕನ ಅವಾಗ ಅಷ್ಟೋ ತನಕನ ಒಂದು ಮರಿ ಬಿಟ್ಟಿರಂಗಿಲ್ಲ, ಎಲ್ಲಾ ಕೊಯ್ಕೊತ ಹೋಗಿರ್ತೇವ್ರಿ. 7 ತಿಂಗಳು ಗೊನೆ ಹಾಕಿದ ಕೂಡಲೇನ ಒಂದ್ ಮರಿಯನ್ನು ಕಾಯ್ಕೊಂಡ್ ಬಿಡ್ತೇವೆ, ಒಂದ್ ಮರಿ ಕಾಯ್ಕೊಂಡ್ ಬಿಡ್ತೇವೆ. ಒಂದ್ ಮರಿ ಕಾಯ್ಕೊಳಕನ ಅದ ಹಾರ್ವೆಸ್ಟಿಂಗ್ ಬರ್ತೈತೆ ಅನ್ನೋಕನ ಒಂದ್ ಮರಿ ಕಾಯ್ಕೊಂಡಾಗ 7 ತಿಂಗಳು ಇರ್ತತಿ, ಹಾರ್ವೆಸ್ಟಿಂಗ್ ಬಂದಾಗ 11-11.5 ತಿಂಗಳು ಆಗಿರ್ತೈತಿ, ಅವಾಗ 3-3.5 ತಿಂಗಳು ಮರಿ ಇರ್ತತಿ. ಅದ್ ಹಾರ್ವೆಸ್ಟಿಂಗ್ ಆತ ಅನ್ನೋಕನ ಬರೇ ತಪ್ಪಲ ಹೊಡೆದ್ ಬಿಡ್ತೇವ್ರಿ, ಆಟೋಮೆಟಿಕ್ ಈ ಇದ್ ಮರಿ ತನ್ನ ತಾಯಿ ಗಿಡದ ರಸವನ್ನು ಹೀರ್ಕೇಸಿಂದ ಅದು ದೊಡ್ಡದಾಗ್ಬಿಡುತ್ತೆ. ಈಗ ತಾಯಿ ಗಿಡವನ್ನ ಏನ್ ಮಾಡ್ತೀರಿ ನೀವು?

ಬರವಾರ್ದು ತೋರುವಾದು ಅಕ್ಷರದು ವಂದನಲ್ಲಿ ತೀರದ ಪ್ರಿಯ ಗುರು ಅಕ್ಷರ ನಾಮ ಬರದ ಮುನಿದಾರ ತ್ರಿಮೂರ್ತಿ ಕಾಯಾವ ಗುರುಮೂರ್ತಿ ಹೌದು ಮುನಿದಾರ ತ್ರಿಮೂರ್ತಿ ಕಾಯಾವ ಗುರುಮೂರ್ತಿ ಎಲ್ಲರೀಗ ಚಾರ ಮೂರ್ತಿ ದೇವತ್ರೀಗ ಬೃಹಸ್ಪತಿ ಗುರುಭಾವ ಗುರುವಿಗೆ ಮುಕ್ತಿ ಗುರುವಿಗೆ ಮುಕ್ತಿ ಹೌದು ಹರಚಂದ್ರಾಜನ ಕೇಳ ಕದಿಯ ದೊರದಿ ತಪ್ಪ ಸಾವಿರ ಮುಕ್ತಿ ಕೈದ ಗುರುವ ಕರಿಯ ಸಾರತಿ ಸ್ವಾಮಿತ್ರ ಕೈ ಸಾರದ ಗುರುವ ಬಂದು ಒಲು ಕಟ್ಟು ಸವಿಯ ಗುರುವ ಬಂದು ಒಲು ಕಟ್ಟು ಸವಿಯ ಹೌದು ಗುರುಸ್ಥಾನ ಜಾಗ ಬಸ್ತಿಯ ಗುರುಮಾರ್ಗ ಹಿಡದ ರಸ್ತಿ ತಿರುಗತಾದ ಪಾರ ಗಸ್ತಿ ಅಲ್ಲಿ ಮಾಡ್ಯಾನ ವಸ್ತಿಯ ಹಜರತ್ ಮುಖ ತೋರ್ದ ಹೋಗಿ ಹಿಡದ ಗುರುಗುಂಡು ಗುರುಸ್ಥಾನ ಜಾಗ ಬಸ್ತಿಯ ಗುರುಮಾರ್ಗ ಹಿಡದ ರಸ್ತಿ ಜಾಗ ಬಸ್ತಿ ಗುರುಮಾರ್ಗ ಹಿಡದ ರಸ್ತಿ ತಿರುಗತಾದ ಪಾರ ಗಸ್ತಿ ಅಲ್ಲಿ ಮಾಡ್ಯಾನ ವಸ್ತಿಯ ಹಜರತ್ ಮುಖ ತೋರ್ದ ಹೋಗಿ ಹಿಡದ ಗುರುಗುಂಡು ಇದುವರೆಗೆ ನದಿ ಸಿನ್ನರ್ನ ಹನುಮಂತರಾವ್ ಜಮಾದಾರ್ ಹಾಗೂ ಸಂಗಡಿಗರಿಂದ ಗೀಗೆ ಪದ ಕೇಳಿದ್ರಿ. ಈಗ ಒಂದು ಕೃಷಿ ಹಾಡು ಕೇಳೋಣಂತ. ನೂರ ಎಂಬತ್ತು ಬೆಳೆಗಳನ್ನಿದ್ದು ತಿಂದೇ ತಿಂತಾದ ಕಡಲಿ ಹತ್ತಿ ತೊಗರಿ ಕಂಡ್ರ ಜಿಗದಾಡತಾದ ಕಳೆಗಳ ಮ್ಯಾಲೆ ಸಹಿತ ಇದು ಬದುಕುತ್ತಾದ ಮುಂಗಾರು ಸೂರು ಆಯ್ತು ಅಂದ್ರ ಕುಣಿದಾಡುತ್ತಾದ ಹೆಲಿಯೋ ತಿಸ್ಕಿದು ಹೆಲಿಯೋ ತಿಸ್ಕಿದು ಗಿಡದ ಮ್ಯಾಲೆ ಒಂದೊಂದೆ ತತ್ತಿ ಇಡ್ತಾದ ತತ್ತಿ ಒಣದು ಮೂರೇ ದಿನದಾಗ ಮರಿಯೂ ಬರ್ತಾದ ಹದಿನೈದು ದಿನದಾಗ ಪೈಲ್ವಾನ ನಂಗ ತಯಾರು ಆಗ್ತಾದ ಹೂವು ಕಾಯಿ ಎಲಿ ಎಲ್ಲ ಮುಕ್ಕೂತಾದ ಎಲಿಯೋ ತಿಸ್ಕಿದು ಎಲಿಯೋ ತಿಸ್ಕಿದು ಎಲಿಯೋ ತಿಸ್ಕಿದು ಎಲಿಯೋ ತಿಸ್ಕಿದು ಸಮೃದ್ಧಿ ತರುತ್ತೇವು ನಾವು ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು